हरिः ॐ ॐ सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै ॐ शान्ति ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಎಂಬತ್ತು ಪಾಠ ಮಾಡೋಣ. ಬುದ್ಧ್ವಾ ನಿಮಿತ್ತ ತಾಂ ಸತ್ಯಾಂ ಹೇತುಂ ಪೃಥಗನಾಪ್ನುವನ್ ವೀತಶೋಕಂ ತಥಾ ಕಾಮಂ ಅಭಯಂ ಪದಮಶ್ನುತೆ ಅಭೂತಾಭಿನಿವೇಶಾದ್ಧಿ ಸದೃಶೇ ತತ್ ಪ್ರವರ್ತತೆ. ವಸ್ತ್ವಭಾವಂ ಸ ಬುದ್ಧೈವ ನಿಸ್ಸಂಗಂ ವಿನಿವರ್ತತೆ ನಿವೃತ್ತಸ್ಯ ಪ್ರವೃತ್ತಸ್ಯ ನಿಶ್ಚಲ ಹಿ ತದಾ ಸ್ಥಿತಿಃ ವಿಷಯಃ ಸ ಹಿ ಬುದ್ಧಾನಾಂ ತತ್ಸಾಮ್ಯಮಜಮದ್ವಯಂ. ನಿವೃತ್ತಸ್ಯ ಬ್ರಾಕೆಟ್ನೊಳಗೆ ಪುನಃ ಅಪ್ರವೃತ್ತಸ್ಯ ಯಾವ ಚಿತ್ತವು ಇದೆಲ್ಲವೂ ಪರಿಕಲ್ಪನಾ ದ್ವೈತ ಎನ್ನುವುದಕ್ಕೆ ಅವಕಾಶವೇ ಇಲ್ಲ ಅನ್ನುವ ನಿಶ್ಚಿತವಾದಂತಹ ತಿಳುವಳಿಕೆ ಉಂಟಾಗಿದೆಯೋ ಅವುಗಳಿಂದ ಅವನು ನಿವೃತ್ತನಾಗಿರುತ್ತಾನೆ. ಪುನಃ ಪ್ರವೃತ್ತನಾಗುವುದಿಲ್ಲ. ಅಪ್ರವೃತ್ತಸ್ಯ ನಿವೃತ್ತಸ್ಯ ಪುನಃ ಪ್ರವೃತ್ತಿ ಇಲ್ಲ, ಮತ್ತೆ ಅಪ್ರವೃತ್ತಸ್ಯ ಹೇಗಿರ್ತಾನೆ? ನಿಶ್ಚಲ ಹಿ ತದಾ ಸ್ಥಿತಿ. ಆವಾಗ ಆತ್ಮನ ಸ್ಥಿತಿ ಹೇಗಿರ್ತದೆ? ನಿಶ್ಚಲವಾದ ಸ್ಥಿತಿ ಇರ್ತದೆ. ನಿಮ್ಮ ತಿಳುವಳಿಕೆಗಾಗಿ ಬೇಕಾದರೆ ಛಲಗಳಲ್ಲಿ ನಿಶ್ಚಲವಾಗಿರ್ತದೆ. ನಿಶ್ಚಲವಾಗಿರ್ತದೆ ಅರ್ಥ ಬಂಡೆ ಆಗಿಬಿಡ್ತಾನೆ ಅವನು, ರಾಕ್ ಹಾರ್ಡ್ ರಾಕ್ ಆಗಿಬಿಡ್ತಾನೆ ಹಂಗಲ್ಲ. ಛಲಗಳಲ್ಲಿ ನಿಶ್ಚಲನಾಗಿರ್ತಾನೆ, ಕ್ರಿಯೆಯಲ್ಲಿ ಅಕ್ರಿಯನಾಗಿರ್ತಾನೆ. ಇದು ಜ್ಞಾನಿಗಳಿಗೆ ಅತ್ಯಂತ ಪ್ರಮುಖ ವಿಷಯವಾಗಿದೆ. ಸ ಹಿ ಬುದ್ಧಾನಾಂ ವಿಷಯ, ಇಂತಹ ವಿಷಯವು ಸಾಮ್ಯಂ ಅಜಂ ಅದ್ವಯಂ, ಅದು ಸಮವಾಗಿದೆ, ಜನ್ಮರಹಿತವಾಗಿದೆ, ಎರಡಿಲ್ಲದೇ ಇದ್ದಂಥದ್ದಾಗಿದೆ. ಅಂತಹ ಪರಬ್ರಹ್ಮ ಸ್ಥಿತಿ ಅದು, ಅದು ಅದು ಮಾತ್ರವಾಗಿ ಅಲ್ಲಿದೆ. ಅದೇ ನೀನು, ಅದೇ ನಾನು, ನಾವೆಲ್ಲರೂ ಅದೇ ಸ್ಥಿತಿಯಲ್ಲಿ ಇದ್ದೇವೆ. ಅದೇ ನಮ್ಮ ಸ್ಥಿತಿ. ಉಪನ್ಯಾಸ ಕೇಳುವ ಪೂರ್ವದಲ್ಲಿಯೂ, ಪ್ರವಚನ ಆಲಿಸುವ ಪೂರ್ವದಲ್ಲಿಯೂ, ಶ್ರವಣ ಮಾಡುವ ಪೂರ್ವದಲ್ಲಿಯೂ ನಾವು ಅದೇ ಸ್ಥಿತಿಯಲ್ಲಿದ್ವಿ. ಇವತ್ತು ಅದೇ ಸ್ಥಿತಿಯಲ್ಲಿದ್ದೇವೆ. ಇದು ಸುಮ್ಮನೆ ವ್ಯವಹಾರದ ಕಾಲಮಾನ ಅಷ್ಟೇ. ಅಂದು, ಇಂದು, ಇನ್ನೆಂದೋ ಎಲ್ಲ ವ್ಯವಹಾರದ ಕಾಲಮಾನಗಳು. ಆತ್ಮ ಅಂದು ಅಲ್ಲ, ಇಂದು ಅಲ್ಲ, ಎಂದೂ ಅಲ್ಲ, ಎಂದೆಂದಿಗೂ ಎಂದೆಂದಿಗೂ ಎಲ್ಲೆಲ್ಲಿಯೂ ಇದ್ದಂಥ ಆತ್ಮನು. ಹೀಗಾಗಿ ದ್ವೈತ ವಿಷಯದ ನಿವೃತ್ತಿ 334 ಆಗಿದೆ. ಆಗಿದೆ 334. ಆಮೇಲೆ ಆಗಿದೆ ಅರಿವಿನ ರಸದ ಗಟ್ಟಿ, ಅದೇ ಬ್ರಹ್ಮಸ್ವರೂಪ, ಅದೇ ಅದ್ವೈತ ಸ್ಥಿತಿ. ಅದ್ವೈತ ಸ್ಥಿತಿ ಅಂತ ಆದಷ್ಟು ಜೋರು ಮಾಡಿ ಹೇಳಬಾರ್ದು. ಅದೇನಂತ ಹೇಳಬೇಕು? ದ್ವೈತರಹಿತವಾದ ಸ್ಥಿತಿ ಅಂತ ಹೇಳಬೇಕು. ಅದೇ ಅದ್ವೈತ ಸ್ಥಿತಿ ಅಂತ ಹೇಳಿದ್ರೆ ಇನ್ನೊಂದು ಸ್ಥಿತಿಯನ್ನು ಹೊರತುಪಡಿಸಿ ಇದೊಂದು ಸ್ಥಿತಿ ಇದೆ ಅಂತ ಆಗ್ತದೆ, ಇದೂ ಒಂದು ಸ್ಥಿತಿ ಅಂತ ಆಗ್ತದೆ. ಇದೂ ಒಂದು ಸ್ಥಿತಿ ಅಂತಾದಮೇಲೆ ಅದು ದ್ವೈತವ ಅದ್ವೈತವ? ದ್ವೈತ. ಆ ಸ್ಥಿತಿ ಇದಲ್ಲ, ಇದು ಆ ಸ್ಥಿತಿ ಅಲ್ಲ, ಇದು ಅದ್ವೈತ ಸ್ಥಿತಿ, ಅದು ದ್ವೈತ ಸ್ಥಿತಿ. ಅದನ್ನು ಅದನ್ನು ಬಿಟ್ಕೊಟ್ರೆ ಇದು ಸಹಿತ ದ್ವೈತ ಐತೇ ಇಲ್ಲ ಹೇಳಬಾರ್ದು ಹಂಗೆ. ಇನ್ನೊಂದು ಶಬ್ದ ಇದೆ, ತತ್ ಸಾಮ್ಯಂ. ತತ್ ಸಾಮ್ಯಂ ಅದು ಅಸಾಮಾನ್ಯವಾಗುತ್ತೆ, ಅಸಾಮಾನ್ಯವಾಗುತ್ತೆ ಅಂದರೆ ಅದಕ್ಕೆ ಸರಿಸಮವಾದದ್ದು ಇನ್ನೊಂದು ಯಾವುದೂ ಇಲ್ಲ, ಅದೊಂದು ಸಾಮ್ಯ. ಅದಕ್ಕೆ ಸರಿಸಮವಾದದ್ದು ಇನ್ನೊಂದು ಯಾವುದೂ ಇಲ್ಲ, ಅದಕ್ಕೆ ಅಂದರೆ ಆತ್ಮನಿಗೆ, ಆತ್ಮನಿಗೆ ಅಂದರೆ ನನಗೆ, ನನಗೆ ಅಂದರೆ ನನ್ನ ಸಹಜ ಸ್ಥಿತಿ, ನನ್ನ ವಾಸ್ತವಿಕತೆ. ನಾನು ಜೀವ, ನನಗೆ ಹುಟ್ಟಿದೆ, ನನಗೆ ಡೆತ್ ಇದೆ, ನಾನು ದುಃಖಿ, ನಾನು ಸುಖಿ, ಈ ನಾನುಗಳು ಅಂತೇನು ಇವು, ಇವು ಯಾವುವು ನಮ್ಮ ಸಹಜತೆಗಳಲ್ಲ. ಇವು ಹಣದಿಂದಾಗಿ ದರಿದ್ರ, ಹಣದಿಂದಾಗಿ ಶ್ರೀಮಂತ ಅಂತ ಹೇಳ್ಬೋದು, ದೇಹದಿಂದಾಗಿ ಗಂಡಸು ಹೆಂಗಸು ಅಂತ ಹೇಳ್ಬೋದು, ಮನಸ್ಸು ಬುದ್ಧಿಗಳಿಂದ ಸಹಿತವಾಗಿ ನಾನು ದುಃಖಿ ಇದ್ದೇನೆ, ಸುಖಿ ಇದ್ದೇನೆ ಅಂತ ಹೇಳ್ಬೋದು. ಹೀಗಾಗಿ ಇವೆಲ್ಲ ಹೇಳಿಕೆಗಳು ಅದು ಯಾವ ಯಾವಗಳನ್ನು ಇಟ್ಕೊಂಡು ಹೇಳ್ತೇವೆ ನಾವು, ಅವೆಲ್ಲವನ್ನು ಬಿಟ್ಟುಕೊಟ್ರೆ ನಾವು ಯಾರು ಅಂದರೆ ಬರೀ ಅರಿವು ಮಾತ್ರ, ಆತ್ಮ ಮಾತ್ರ. ಈ ಜ್ಞಾನವನ್ನೇ ಮೋಕ್ಷ ಅಂತ ಕರೀತಾರೆ. ಈ ಜ್ಞಾನದ ಸ್ಪಷ್ಟತೆ ಯಾವ ಜ್ಞಾನಿಗಾಗಿದೆಯೋ ಆ ಜ್ಞಾನದಲ್ಲಿ ಯಾವ ವಿಶೇಷಗಳು ಇಲ್ಲ. ವಿಶೇಷಗಳು ಅಂದರೆ ವಿಶೇಷಣಗಳು, ವಿಶೇಷಣಗಳು ಅಂದರೆ ಅವಕ್ಕೆ ಮತ್ತಿನ್ಯಾವ ಲಕ್ಷಣಗಳಿಲ್ಲ. ದೊಡ್ಡದು, ಸಣ್ಣದು, ಕಪ್ಪು, ಬಿಳಿ, ಕೃಷ, ದಪ್ಪ, ತಿಳುವಾಗಿದೆ, ಗಟ್ಟಿಯಾಗಿದೆ, ಯಾವ ವಿಶೇಷಣಗಳು ಇಲ್ಲ. ನಿರ್ವಿಶೇಷಂ, ಇಂತಹ ಆ ಅರಿವು ಆತ್ಮ ನೀನು, ಅಜಂ ಅದ್ವಯಂ, ಎರಡಿಲ್ಲದೇ ಇರುವಂತಹ ಪರಮ ಪವಿತ್ರವಾದ ಅದ್ವಯ ಸ್ಥಿತಿಯು ನಿನ್ನ ಸ್ಥಿತಿಯಾಗಿದೆ. ಅದು ಜನ್ಮರಹಿತವಾದ ಸ್ಥಿತಿ ನಿನ್ನ ಸ್ಥಿತಿ, ನಮ್ಮೆಲ್ಲರ ಸ್ಥಿತಿ, ನಮ್ಮೆಲ್ಲರ ಸ್ವರೂಪ, ನಮ್ಮೆಲ್ಲರ ಸ್ವಭಾವ, ನಮ್ಮೆಲ್ಲರ ಸಹಜತೆ. ಕೇವಲ ಚೈತನ್ಯ ಆತ್ಮ, ಕೇವಲ ಚೇತನ, ಇನ್ನೊಂದು ಏನೂ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನೊಂದು ಏನಾದರೂ ಆಗ್ತದ ಅನ್ನುವಂಥ ಭಾವನೆ ನಾವು ತಂದ್ಕೊಂಡ್ರೆ ಆ ಭಾವನಾ ನನ್ನ ಆ ಭಾವನಾನ ನಮ್ಮನ್ನು ಅದರಿಂದ ದೂರ ತಂದು ಹೋಗ್ತದೆ. ಇವನ್ ಸಿಂಪಲ್ ಫೀಲಿಂಗ್ ನಮ್ಮನ್ನು ಆತ್ಮನಿಂದ ದೂರ ತೊಗೊಂಡು ಹೋಗುತ್ತೆ, ಪರಮಾತ್ಮನಿಂದ ದೂರ ಮಾಡ್ಬಿಡ್ತದೆ. ಭಗವತ್ಪಾದರು ಹೇಳ್ತಾರೆ ಒಂದು ಸ್ತೋತ್ರದಲ್ಲಿ, ಜೀವನ ಕಷ್ಟಗಳ ಈ ಪರಂಪರ ಯಾವತ್ತು ಸ್ತಬ್ಧವಾಗ್ತದೆ ಅಂದರೆ ಪರಮಾತ್ಮನಾಗಿ ಉಳಿದಾಗಲೇ ಸ್ತಬ್ಧ ಆಗುತ್ತೆ. ಈ ರನ್ನಿಂಗ್ ರೇಸ್ನೊಳಗೆ ಅವ್ರು ರನ್ನಿಂಗ್ ಸ್ಟಾರ್ಟ್ ಮಾಡಿದಾಗ ಗ್ಯಾಲರಿಯಲ್ಲಿ ಪಬ್ಲಿಕ್ಕು ಹಾ ಹೂ ಅನ್ಕೊಂಡು ಕೂತಿರ್ತ, ಆ ರನ್ನಿಂಗ್ನೊಳಗೆ ಹೇಗೆ ಆ ರೌಂಡ್ಸ್ಗಳು ಮುಗಿತಾ ಮುಗಿತಾ ಬರ್ತವೆ ಆವಾಗ ಜೋಶ್ ಭಾರಿ ಆಗ್ಬೋದು, ಹಾ ಹೂ ಹಾ ಹೂ ಹಾ ಹೂ. ಭಗವಂತನಿಂದ ದೂರಾಗಿ ನಾವು ಈ ಮರ್ತ್ಯ ಲೋಕದೋಗಿರ್ಬೇಕಾದ್ರೆ ತಣ್ಣಗಿರ್ತೀವಿ. ಯಾವಾಗ ಯಾವಾಗ ಯಾವಾಗ ಯಾವಾಗ ಭಗವಂತನ ಸಮೀಪ ಸಮೀಪ ಹೋಗಿ ಶುರು ಆಗ್ತೀವಿ ಆವಾಗ ಜೋರಾಗ್ತದೆ. ನಾ ಮುಂದೆ ನೀ ಮುಂದೆ, ನಾ ಮುಂದೆ ನೀ ಮುಂದೆ ಅಂದ್ರೆ ನೀವು ಎಷ್ಟು ಭಗವಂತನಿಂದ ಒಂದ ಅಡಿ ದೂರಿದ್ರೂ ಸಾಕು ಆ ಜೋರು ಜೋರು ಹೋಗಿರ್ತದೆ. ಅದು ಪೂರ ಶಾಂತಿ ಯಾವಾಗ ಆಗ್ತದೆ ಅಂದರೆ ನೀನು ಭಗವಂತನಾಗಿ ಉಳಿದಾಗ ಮಾತ್ರ ಶಾಂತ. ನೀನು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪನೇ ಇದ್ದೀಯ. ಒಪ್ಪುವುದಿಲ್ಲ, ಇದು ಜನ್ಮ ಜನ್ಮಾಂತರ ಜೀವ. ಈ ವಯ್ಯ ವಯ್ಯ ವಯ್ಯ ವಯ್ಯ ರಾಗ ಮಾಡೋ ಜೀವ ಅಷ್ಟು ಸುಲಭವಾಗಿ ಒಪ್ಪುವುದಿಲ್ಲ. ಇದು ಯಾವ ರಾಗ ಇದು? ಒಪ್ಪುವುದಿಲ್ಲ. ನೀ ಲಾಜಿಕ್ನಿಂದ ಹೇಳು, ನ್ಯಾಯದಿಂದ ಹೇಳು, ತರ್ಕದಿಂದ ಹೇಳು, ಉದಾಹರಣೆಗಳಿಂದ ಹೇಳು, ಉಪನಿಷತ್ ಪ್ರಮಾಣಗಳನ್ನು ತಗೊಂಡು ಹೇಳು, ಏನು ಹೇಳಿದ್ರು ಓ ಹೌದಾ ಇರ್ಬೋದು ಬಿಡಿ ಸ್ವಾಮಿ, ಫೈನಲ್ ಇರ್ಬೋದು. ನೀವು ಹೇಳಿದ್ಮೇಲೆ ಮುಗೀತದೆ, ಇರ್ಬೋದು. ಅದ್ವಯಂ ಅಜಂ, ದ್ವೈತರಹಿತವಾದದ್ದು ಮತ್ತು ಜನ್ಮರಹಿತವಾದದ್ದು. ಪುನರಪಿ ಕೀದೃಶಶ್ಚ ಅಸೌ ಬುದ್ಧಾನಾಂ ವಿಷಯಃ ಇತಿ ಆಹ. ಬುದ್ಧಾನಾಂ ವಿಷಯಃ, ಇದು ಜ್ಞಾನಿಗಳ ವಿಷಯ. ನಾವು ಎಲ್ಲರೂ ಜ್ಞಾನೇಂದ್ರಿಯಗಳ ಆಧಾರಿತ ಪ್ರತ್ಯಕ್ಷ ಅನುಭವಗಳಿಗೆ ಆಧಾರಿತವಾದ ಕೊಂಚ ಮಟ್ಟಿಗೆ ಅನುಮಾನ ಉಪಮಾನ ದೃಷ್ಟಾಂತ ಇತ್ಯಾದಿಗಳಿಗೆ ಆಧಾರಿತವಾದ ಅನೇಕಾನೇಕ ವಿಷಯಗಳನ್ನು ನಮ್ಮ ವಿಷಯಗಳನ್ನಾಗಿ ನಾವು ಇಟ್ಕೊಂಡಿರ್ತೀವಿ. ಸೊ ಮಾರ್ಕೆಟ್ಗೆ ಹೋಗ್ಬರೋಣ, ಶಾಪಿಂಗ್ ಮಾಡಿ ಬರೋಣ, ವಿಷಯಾಧಾರಿತವಾದ ಪ್ರಯತ್ನ, ವಿಷಯಾಧಾರಿತವಾದ ತಿಳುವಳಿಕೆ. ಇವನು ನಿರ್ವಿಷಯನಾಗಿದ್ದಾನಲ್ವೋ, ಇವನು ವಿಷಯನಲ್ಲವಲ್ಲ, ಮತ್ತು ಹೇಗೆ ಅವನನ್ನು ನಾವು ಹೇಗೆ ತಾನೇ ಇದು ಜ್ಞಾನಿಗಳಿಗೆ ವಿಷಯ ಆಗಲಿಕ್ಕೆ ಸಾಧ್ಯ? ಜ್ಞಾನಿಗಳಿಗೆ ಇದು ವಿಷಯ, ಅಜ್ಞಾನಿಗಳಿಗಲ್ಲ. ಅಜ್ಞಾನಿಗಳಿಗೆ ವಿಷಯಗಳು ಸಾಕಷ್ಟಿವೆ, ಅದೆಲ್ಲ ರೌಂಡ್ಸ್ ಹಾಕಿ ಬರಲಿ ಅಮ್ಮಲ್ಲವರು. ಆದರೆ ಜ್ಞಾನಿಗಳಿಗೆ ರೌಂಡ್ಸ್ ಹಾಕ್ಲಿಕ್ಕೆ ಏನಿಲ್ಲೇ ಇಲ್ಲ. ಉಪನಿಷತ್ ರೌಂಡ್ ಹಾಕಿದ್ರು, ತೈತ್ತಿರು ಉಪನಿಷತ್ ರೌಂಡ್ ಹಾಕಿದ್ರು ಅದೇ ಆತ್ಮ, ಕೇನೋ ಉಪನಿಷತ್ ರೌಂಡ್ ಹಾಕಿದ್ರು ಅದೇ ಆತ್ಮ, ರಿಲಯನ್ಸ್ ರೌಂಡ್ ಹಾಕಿದ್ರೆ ಎಷ್ಟು ವಿಷಯಗಳು, ಬಿಗ್ ಬಜಾರ್ ರೌಂಡ್ ಹಾಕಿದ್ರೆ ಓಹೋ ಹೊರಗೆ ಬರೋದಿಲ್ಲ. ಥ್ಯಾಂಕ್ ಯು, ಭಾರಿ ಜೋರಿದ್ದಾರೆ ಅವರು. ಗುಡ್, ಹಿಂಗಾಗಿ ಅಳೋದು ಕಡಿಮೆ ಆಗಿದೆ. ಅನೇಕ ವಿಷಯಗಳು ಅಜ್ಞಾನಿಗಳಿಗೆ, ಅನೇಕ ವಿಷಯಗಳು ಜ್ಞಾನಿಗೆ, ಒಂದೇ ವಿಷಯ ಏನದು? ಆತ್ಮ. ಬುದ್ಧಾನ ಅಂದರೆ ಜ್ಞಾನಿಗಳು ಅಂತ ಹೇಳಿದ್ದಾರೆ ಇವರಿಗೆ. ವಿಷಯ ಅಸೌ ಏವ ವಿಷಯ, ಆತ್ಮ ಏವ ವಿಷಯ. ಮತ್ತೆ ಅದೇ ವಿಷಯವನ್ನು ಮುಂದುವರಿಸ್ತಾರೆ ಈಗ. ಯಾಕಪ್ಪ ಅಂದರೆ ಜ್ಞಾನಿಗಳಿಗೆ ಮಾತ್ರ ಲಭ್ಯವಿದ್ದಂಥ ವಿಷಯ ಅಂದಮೇಲೆ ಏನು ವಿಶೇಷತೆ ಇರಬೇಕಿದು, ಎಷ್ಟು ವಿಶೇಷತೆ ಇರಬೇಕು? ಅದಕ್ಕೆ ಇನ್ನೊಂದು ಸಲ ಹೇಳ್ತೀವಿ, ಇನ್ನೂ ಒಂದು ಸ್ವಲ್ಪ ಅದ್ರ ಬಗ್ಗೆ ಹೇಳ್ತೀವಿ ಅನ್ನೋಂಥದ್ದನ್ನು ಮುಂದೆ ಈ ಶ್ಲೋಕದಲ್ಲಿ ತಗೋತಾರೆ. ಅಜಮನಿದ್ರಮ ಸ್ವಪ್ನಂ ಪ್ರಭಾತಂ ಭವತಿ ಸ್ವಯಂ ಸಕೃದ್ವಿಭಾತೋ ಹೇ ವೇಷ ಹೇ ವೈಷ ಧರ್ಮೋ ಧಾತು ಸ್ವಭಾವತಃ. ಅಜಮನಿದ್ರಮ ಸ್ವಪ್ನಂ ಪ್ರಭಾತಂ ಭವತಿ ಸ್ವಯಂ ಸಕೃದ್ವಿಭಾತೋ ಯೇ ವೈಷ ಧರ್ಮೋ ಧಾತು ಸ್ವಭಾವತಃ. ಜಂ ಜಂ ಅಂದ್ರೆ ಹುಟ್ಟು, ಅಜಂ ಹುಟ್ಟಿಲ್ಲದ್ದು. ಮತ್ತ್ಯಾಕೆ ಹೇಳ್ತಾರೆ? ಅದು ಅಷ್ಟು ಸುಲಭವಾಗಿ ಒಂದ್ಸಲ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಹೇಳಬೇಕ ಹೇಳಬೇಕ ಹೇಳಬೇಕ ಏನು ಕೇಳಬೇಕ ಕೇಳಬೇಕ ಕೇಳಬೇಕ ಅವಾಗ ಒಂದ್ಸಲ ಯಾವಾಗೋ ಸರ್ ಅಂತ ಹೇಳ್ತೀವಿ. ಉದಾಹರಣೆ ಚಲೋ ಇಲ್ಲ, ಡ್ರೈನೇಜ್ ಕಟ್ಕೋತಾವನು ಹೋಗ್ಯ ತಿನ್ನೋದಿಲ್ಲ. ಇಲ್ಲಿಂದ ಹಾಕಿ ಕೋಲ್ ಹಾಕಿ ತಂತಿ ಹಾಕಿ ಒಂದು ಹತ್ತಾರು ಸಲ ಮಾಡಿದ್ಮೇಲೆ ಒಂಚೂರು. ಇವೆಲ್ಲ ಬೋರ್ ನೀರಿನಿಂದ ನಮ್ಮ ಸವಿತಾ ಭಾರಿ ಅನುಭವ ಅದ. ಪೈಪ್ ಎಲ್ಲ ಕಟ್ಕೊಂಡ್ಬಿಡ್ತು, ಟ್ಯಾಪ್ ಕಟ್ಕೊಂಡ್ಬಿಡ್ತು, ನೀರು ಬರ್ತಿಲ್ಲ, ನೀರು ಬರ್ತಾ ಇಲ್ಲ, ಓ ನೀರು ಬರ್ತಾ ಇಲ್ಲ, ಎಲ್ಲ ಕಡೆ ಗುಳೋ ಗುಳೋ ಗುಳೋ ಅಡ್ಡಿ ಕೆಲಸ ರೀ ಅದು. ಹಾಂ, ನಮ್ಮ ಎಲ್ಲ ಛಾತ್ರಾಲಯದೊಳಗು ಎವರೇಜ್ ಏನು ಹೇಳೋದು, ಎವರೇಜ್ 15-20 ಟ್ಯಾಪ್ಸ್ ಪ್ರತಿ ವರ್ಷ ಚೇಂಜ್ ಮಾಡೋದು. ಪೈಪ್ಗಳನ್ನು ಸುಮಾರು 100-200 ಅಡಿ ಪೈಪ್ ಚೇಂಜ್ ಮಾಡೋದು. ಅದು ತಕ್ಕಂತೆ ಅವೆಲ್ಲ ಮತ್ತು ಬ್ಯಾಂಡು ಅವು ಇವು ಅದು ಚೇಂಜ್ ಮಾಡೋದು, ಎಲ್ಲ ಕಟ್ಕೊಂಬಿಟ್ಟಿದ್ರು. ಇನ್ನು ಸರಳ ಮಾಡಿದ್ವಿ ಅಂತಂದರೆ ಅದನ್ನು ಪೈಪ್ ಚೇಂಜ್ ಮಾಡಿ ಟ್ಯಾಪ್ ಚೇಂಜ್ ಮಾಡಿ ಮಾಡಿದ ಕೂಡ ಬರ್ತದೆ, ನೀರು ಬರ್ತದೆ ಅಂತ ಒಂದು ವಾರ. ಆಮೇಲೆ ಸಣ್ಣ ಸಣ್ಣ ಸಣ್ಣ ಸಣ್ಣ ಏನಾದ್ರು ಕ್ಲಾಸಿಗೆ ಬಂದಾಗ ಚೆನ್ನಾಗಿ ನೀರು ಹೋಗ್ತೀವಿ. ಅಲ್ಲಿ ಸ್ವಲ್ಪ ಕಾಲ ಕಳೀತು ಅಂತ ಟ್ಯಾಪ್ ಏನಾಗ್ತದೆ ಕಟ್ಕೊಂಡ್ಬಿಡ್ತಾರೆ. ಎಲ್ಲ ರಾಗದ್ವೇಷಾದಿ ಕಲ್ಮಶಗಳು ಧಮಾರ್ ಧಮಾರ್ ಧಮಾರ್ ಧಮಾರ್ ತುಂಬ್ಕೊಂಡ್ಬಿಡ್ದು ಇವಾಗ ಬಿಡದೇ ಇಲ್ಲ, ಮುಂದೆ ಹೋಗಲಿಕ್ಕೆ ಬಿಡೋದಿಲ್ಲ. ಹೀಗಾಗಿ ಮತ್ತೆ ಮುಂದಿನ ಸಲ ಬಂದ್ರಪ್ಪ ಮತ್ತೆ ಹೇಳ್ತೀವಿ ಅಂತ ಹೇಳಿ ಹೇಳಿ ನಮಗೂ ದಣಿವಿಲ್ಲ, ಕೇಳಿದ್ದ ಕೇಳಿ ಕೇಳಿ ನಿಮಗೂ ದಣಿವಿಲ್ಲ ಅಂದರೆ ಮತ್ತೆ ಯಾಕೆ ಹೇಳೋದು ಕೇಳೋದು ಮಾಡಬಾರ್ದು? ದಣಿವಾಗ್ತಿದ್ರೆ ಪ್ರಶ್ನೆ ಬೇರೆ, ಹೇಳೋರಿಗೂ ದಣಿವಿಲ್ಲ ಕೇಳೋರಿಗೂ ದಣಿವಿಲ್ಲ. ಅದಕ್ಕೆ ಹೇಳ್ತಾರೆ ನಾವು ಆ ಕಾರಣದಿಂದಾಗಿ ಇದನ್ನು ಕೊಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಇದು ಭಾರಿ ವಿಶೇಷವಾದಂತಹ ವಿಷಯ. ಅದಕ್ಕೆ ಏನು ವಿಶೇಷತೆ ಅಂದರೆ ಇದೆ ಆದರೆ ಹುಟ್ಟಿಲ್ಲ. ಆತ್ಮ ಇದೆ ಆದರೆ ಹುಟ್ಟಿದ ನಂತರ ಇದ್ದದ್ದಲ್ಲ ಇದು, ಇದು ಹುಟ್ಟಿಲ್ಲದೇ ಇದ್ದದ್ದು. ಒಂದು ಇಲ್ಲದ ಬಿಂದುವ, ಮಾತೆ ಇಲ್ಲದ ಜಾತನ, ತಂದೆ ಇಲ್ಲದ ಕಂದನ, ಚಂದದ ಮೂವರರಿಯದ ಮುಗ್ಧನ, ಠಾವತ್ತೂರು ಗುಹೇಶ್ವರ. ಏನು ಚಂದ ಅಲ್ಲಂ ಪ್ರಭು, ಮಹಾಜ್ಞಾನಿ ಕಾಚಿಪೂಚಿ ಅಲ್ಲ ಇವರೆಲ್ಲ, ಕಮಾದೇವಿ ಅಲ್ಲಂ ಪ್ರಭುಗಳು ಮಹಾಜ್ಞಾನಿ. ಪ್ರಾರಂಭನೇ ಇಲ್ಲಲ್ಲ ಆತ್ಮ, ಇಂಥ ದಿವಸ ಹುಟ್ಟ್ಯಾನ ಅಂದ್ರೆ ಪ್ರಾರಂಭದಪ್ಪ ಅಂತಾಯಿತು. ಆತ್ಮ ಹುಟ್ಟೇ ಇಲ್ಲ, ಅದಕ್ಕೆ ಅಜಂ ಹೋಗ್ಲಿ ಬಿಡಿ, ಅವನು ಒಟ್ಟು ಗೊತ್ತೇ ಆಗಲಿಲ್ಲ ಇದ್ದಾನೆ ಅಂತ ಹೇಳ್ತೀರಿ, ಹುಟ್ಟಿಲ್ಲ ಅಂತ ಹೇಳ್ತೀರಿ, ಅವನು ಇದ್ದದ್ದು ಗೊತ್ತೇ ಆಗಲಿಲ್ಲ. ಯಾರ್ದ್ರ ಮನೆಗೆ ಹೋದಾಗ ಅವ್ರು ಇರ್ತಾರಾದ್ರೆ ನಮ್ಗೆ ಗೊತ್ತಿರೋದ್ರ ಒಳಗೆ ಇರ್ತಾರಂತೇಳಿ, ಯಾಕೆ ಅವ್ರು ನಿದ್ರೆ ಮಾಡ್ತಿರ್ತಾರೆ, ಅವ್ರದ್ದು ಏನು ಗಲಾಟೆ ಇರ್ತದೆ. ಅದಕ್ಕೆ ನಿಮ್ಮ ಆತ್ಮ ಏನು ಮಾಡಿಗತಾನೆ, ಹುಟ್ಟಿಲ್ಲ ಇದ್ದಾನೆ, ನಿದ್ರಿಸ್ತಾ ಇದ್ದಾನೆ. ಇಲ್ಲ ಇಲ್ಲ ಅನಿದ್ರಂ, ಅವನಲ್ಲಿ ನಿದ್ರೆ ಅನ್ನೋದು ಇಲ್ಲ, ನಿದ್ರೆನೇ ಇಲ್ಲ. ಇನ್ನು ಸ್ವಪ್ನ ಇಲ್ಲಿಂದ ಅಸ್ವಪ್ನಂ, ಸ್ವಪ್ನ ಯಾವತ್ತೂ ನಮ್ಮ ಅನುಭವ ರಾಶಿಗಳ ವಾಸನ. ಏ ರಾಮ ಇಲ್ಲಿ ಶುರು ಆದಲ್ಲಪ್ಪ. ಈಗ ಈ ಕಡೆ ಬಂದವು, ಇಲ್ಲಿ ಇದ್ದಿದ್ದಿಲ್ಲ. ಒತ್ತಾಯ ಕವಿ ಕವಿ ಏನು ಮಾಡಲಿಕ್ಕೆ ಆಗ್ತದೆ? ಸೋ ಅಜಂ ಅನಿದ್ರಂ ಅಸ್ವಪ್ನಂ, ಜಾಗೃತಾವಸ್ಥೆಯಲ್ಲಿ ನಾವು ಏನು ಕೆಲಸ ಮಾಡ್ತೀವಿ, ಏನು ವ್ಯವಹಾರ ಮಾಡ್ತೀವಿ, ಇವುಗಳ ಅನುಭವಗಳು ನಮ್ಮ ಒಳಗೆ ಉಳಿದಾಗ ಆ ವಿಷಯದಲ್ಲಿ ಇನ್ನೂ ಏನಾದರೂ ಮಾಡಬೇಕಾಗಿತ್ತು, ಉಳಿದಿತ್ತು ಅಂತಂದರೆ ಅದನ್ನು ಮಾಡದೆ ಹೋದಾಗ ಅದು ಒಳಗೆ ಪ್ರವೃತ್ತವಾಗ ಪ್ರಯತ್ನ ಮಾಡ್ತದೆ, ಮೊಳಕೆ ಒಡೆಯೋ ಪ್ರಯತ್ನ ಮಾಡ್ತದೆ. ಅದು ಮೊಳಕೆ ಒಡೆಯೋ ಪ್ರಯತ್ನವನ್ನು ದೇಹದಲ್ಲಿ ಮಾಡಿದ್ದಾದರೆ ಪುನಃ ಎಚ್ಚರ ಆಗಿಬಿಡ್ತದೆ, ಕೆಲಸ ಮಾಡಿಬಿಡ್ತೇವೆ. ಆದರೆ ಮೊಳಕೆ ಒಡೆಯೋ ಪ್ರಯತ್ನ ದೇಹದ ತನಕನೂ ಬರೋದಿಲ್ಲ, ಮೊಳಕೆ ಒಡೆದನ ಸುಮ್ಮನೆನೂ ಕೂಡಂಗಿಲ್ಲ. ಅವಾಗ ಏನು ಮಾಡಬೇಕು? ಅದು ಅಲ್ಲಿ ಎಲ್ಲದನ್ನೋ ಅಲ್ಲೇ ಮೊಳಕೆ ಹೊಡಿತದೆ, ಎಲ್ಲಿದೆಯೋ ಅಲ್ಲೇ ಮೊಳಕೆ ಹೊಡಿತದೆ. ಅದನ್ನು ನಾವು ಸ್ವಪ್ನ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಆಸೆಗಳು ವಾಸನೆಗಳು ಸಿಕ್ಕಾಪಟ್ಟೆ ಜಮಾ ಆಗಿಬಿಡ್ತಾವೆ, ಅವುಗಳನ್ನು ನಾವು ಖರ್ಚು ಮಾಡಬೇಕು ಅಂತೇಳಿ ಅವು ಪ್ರವೃತ್ತವಾಗ್ತಾವೆ. ಆದರೆ ದೇಹ ತನಕ ಬಂದರೆ ಎಚ್ಚರಾಗಿ ನಾವು ಮತ್ತೆ ಕೆಲಸದಲ್ಲಿ ತೊಡಗಬಹುದು. ಆದರೆ ಆ ಮೊಳಕೆ ದೇಹ ತನಕ ಬರುವುದಿಲ್ಲ, ಮೊಳಕೆ ಒಡೆಯದೇ ಸುಮ್ಮನೆ ಇರುವುದಿಲ್ಲ. ಏನು ಮಾಡಬೇಕೀಗ? ತಮ್ಮದೇ ಲೋಕವನ್ನು ಸೃಷ್ಟಿ ಮಾಡ್ತಾವೆ, ಈ ಲೋಕ ಬಿಟ್ಟು ಬಿಡ್ತಾವು, ತಮ್ಮ ಲೋಕವನ್ನು ಸೃಷ್ಟಿ ಮಾಡ್ತಾವೆ. ಈ ಗಿಡ, ಈ ಮರ, ಈ ಪ್ರಾಣಿ, ಈ ಪಕ್ಷಿ, ಈ ಜನ, ಈ ಸಂಬಂಧಿಕರಿಗೆ ಎಲ್ಲರನ್ನು ಬಿಟ್ಬಿಡ್ತಾವೆ. ಆ ಡುಪ್ಲಿಕೇಟ್ ಸಂಬಂಧಿಕರನ್ನು ತೊಗೊಂಡ್ಬಿಡ್ತಾವೆ. ಎಲ್ಲಿ ಡುಪ್ಲಿಕೇಟ್? ಅವರು ಒಳಗಿನ ಉಳ್ಕೊಂಡಿರ್ತಾರೆ, ಹಾಂ, ವಾಸನದಲ್ಲಿ ಉಳ್ಕೊಂಡಿರ್ತಾರೆ. ಅವ್ರು ಕರ್ಕೊಂಬಂದು ಅವ್ರ ಅದು ಅದು ಸ್ವಪ್ನ ಅನಿಸಿಕೊಳ್ತಾರೆ. ಈಗ ಆತ್ಮನ ಸ್ವಪ್ನ ಕಾಣ್ತಾ ಇದ್ದಾನಾಗಾದ್ರೆ ಯಾರು ಮಾತಾಡಿಸ್ಬೇಡ್ರಿ, ಕನಸೊಂದ ಶುರು ಆಗಿದೆ. ಯಾರು ಮಾತಾಡಿಸ್ಬೇಡ್ರಿ, ನನಗೆ ಕನಸು ಕಾಣಿಗತ್ತೀನಿ ಅಂತ ಹೇಳ್ತಾನೆ ನಾವು. ಇಲ್ಲ ಹೇಳಂಗಿಲ್ಲ ನಾವು, ಈಗ ನಮ್ಮ ಸ್ವಪ್ನ ಕಂಡೇ ಇಲ್ಲ. ಇಲ್ಲಿದ್ದಾನೆ ನೋಡು, ಜೀವಾತ್ಮ, ಸಂಘಾತ ಆತ್ಮ, ಶರೀರ ಮನಸ್ಸು ಬುದ್ಧಿ ಇಂದ್ರಿಯಗಳಿಂದ ಸಹಿತವಾದಂಥ ಸಂಘಾತ ಆತ್ಮ, ಇವೆಲ್ಲವುಗಳಿಂದ ಕೂಡಿದ್ದಂಥ ಆತ್ಮ, ಜೀವಾತ್ಮ, ದುಃಖಿ ಆತ್ಮ, ಪಾಪಾತ್ಮ, ಪುಣ್ಯಾತ್ಮ, ಇವನು ಈ ಸ್ವಪ್ನ ಕಾಣೋಣ. ಆತ್ಮನ ಸ್ವಪ್ನವನ್ನು ಕಾಣುವ ಸಾಧ್ಯತೆ ಇಲ್ಲ. ಸಿಂಪಲ್ ಲಾಜಿಕ್ಕು, ಸ್ವಪ್ನವನ್ನು ಕಾಣಲಿಕ್ಕೆ ಏನು ಬೇಕು? ಆತ್ಮನನ್ನು ಹೊರತುಪಡಿಸಿರುವ ಅನ್ಯ ವಸ್ತು ಪದಾರ್ಥ ವಿಷಯಗಳ ವಾಸನೆಗಳು ಬೇಕು. ಆತ್ಮನ ಹೊರತುಪಡಿಸಿ ಅನ್ಯ ಯಾವುದು ಇಲ್ಲವೇ ಇಲ್ಲ. ಸ್ವಪ್ನ ಕಾಣೋದು ಹೆಂಗೆ ಕಾಣ್ತಾನ? ಅದರಿಂದ ಏನು ಅನಿಸ್ಕೊಳ್ತಾನೆ? ಅಸ್ವಪ್ನಂ ಪ್ರಭಾತಂ, ತನ್ನ ಪಾಡಿಗೆ ತಾನು ಸದಾ ಬೆಳಗುತ್ತಾ ಇರ್ತಾನೆ. ಸ್ವಯಂ ಪ್ರಭಾತಂ ಭವತಿ, ಸ್ವಯಂ ಪ್ರಭಾತಂ ಭವತಿ, ಸ್ವತಃ ಅವನು ಬೆಳಗ್ತಾ ಇರ್ತಾನೆ. ಸ್ವತಃ ತಾನು ಬೆಳಗ್ತಾ ಇದ್ದಾನಲ್ವೋ, ಅವಾಗಿವಾಗ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಂಡು ಬೆಳಗ್ತಾನೋ ಏನೋ, ಅವಾಗಲೂ ಬೆಳಗ್ತಾ ಇರ್ತಾನೆ. ನಾವು ನೋಡ್ತಿರ್ತೀವಿ ಯಾವಾಗ ಬ್ಯಾಟ್ರಿ ಡೌನ್ ಆಗಿದೆ ಅಂತ ಅನಿಸ್ತದೆ ಚಾರ್ಜ್ಗೆ. ಹಾಗೆ ಅವನು ಏನು ಮಾಡ್ತಾನೆ? ಬೆಳಕು ಬೆಳಗ್ತಾ ಇರ್ತಾನೆ, ಬ್ಯಾಟ್ರಿ ಕಡಿಮೆ ಆಗಿದೆ ಅಂತ ಅನಿಸಿಕೊಂಡು ಏನು ಮಾಡ್ತಾನೆ? ಚಾರ್ಜ್ ಇಟ್ಕೊಳ್ತಾನೆ. ಹಾಂ, ಮತ್ತು ಹೆಂಗೆ? ಧಾತು ಸ್ವಭಾವತಃ, ಸ್ವಭಾವತಃ ಬೆಳಗುವುದೇ ಅವನ ಧಾತು, ಅವನ ಸಹಜತೆ. ಧರ್ಮ ತನ್ನ ಧರ್ಮದಿಂದಲೇ, ತನ್ನ ಸಹಜತೆಯಿಂದಲೇ ಅವನು ಯಾವತ್ತಿಗೂ ಬೆಳಗ್ತಾ ಇರ್ತಾನೆ. ಅದನ್ನೇದನ್ನ ಸಹಾಯ ತಗೊಂಡು ಬ್ಯಾಟ್ರಿ ಚಾರ್ಜ್ ಮಾಡ್ಕೋಬೇಕಾಗಿಲ್ಲ. ಧಾತು ಸ್ವಭಾವತಃ ಭಾಷ್ಯ ಸ್ವಯಮೇವ ತತ್ ಪ್ರಭಾತಂ ಭವತಿ ನ ಆದಿತ್ಯಾದಿ ಅಪೇಕ್ಷಂ ಸ್ವಯಂ ಜ್ಯೋತಿಸ್ವಭಾವಂ ಇತ್ಯರ್ಥಃ. ಸ್ವಯಮೇವ ತತ್ ಪ್ರಭಾತಂ ಭವತಿ, ತನ್ನಷ್ಟಕ್ಕೆ ತಾನು ತಾನಾಗಿಯೇ ಬೆಳಗುತ್ತಾ ಇರುತ್ತಾನೆ. ಇನ್ನೊಂದು ಆವುದರ ಸಹಾಯವೂ ಇಲ್ಲದೆ, ಇನ್ನೊಂದು ಆವುದರ ಅವಲಂಬನವನ್ನು ಇಟ್ಟುಕೊಳ್ಳದೆ ತಾನು ತನ್ನಷ್ಟಕ್ಕೆ ತಾನೇ ಸ್ವತಃ ಬೆಳಗುತ್ತಾ ಇರುತ್ತಾನೆ. ಅಂತಹ ಆತ್ಮನೇ ನೀನು. ಸಬ್ಜೆಕ್ಟ್ ಪ್ರತಿ ಸಲನೂ ಸಬ್ಜೆಕ್ಟ್ ಮುಗಿಸ್ಬಿಡ್ಬೇಕು. ಇದು ಅದ್ರೆ ಕಷ್ಟ ಆಗ್ತದೆ, ನಿಲ್ಲೋದು ಆಗುವುದಿಲ್ಲ, ನಿಲ್ಲಲಿಕ್ಕಾಗುವುದಿಲ್ಲ. ಆತ್ಮನಲ್ಲಿಯೇ ಸ್ಥಿತವಾಗಿರ್ಲಿಕ್ಕಾಗುವುದಿಲ್ಲ. ಯಾಕಾಗುವುದಿಲ್ಲ ಅಂತಂದರೆ, ಆತ್ಮನಲ್ಲಿ ಸ್ಥಿತವಾಗಿರಬೇಕು ಅಂದರೆ ಅನಾತ್ಮದ ಚಟ ಬಹಳವ ನಮಗೆ. ಅನಾತ್ಮದ ಚಟಗಳು ಸಿಕ್ಕಾಬಡಿ ಇವೆ. ಆ ಚಟಗಳು ಇರೋದ್ರಿಂದ ಈ ಆತ್ಮನ ರೂಢಿ ಆಗೋದು ಹೆಂಗಾಗ್ತದೆ? ಅವ ಈ ರೂಢಿಯಲ್ಲಿದ್ದಾನೆ, ಆ ರೂಢಿ ಆಗೋನು ಹೆಂಗಾಗ್ತಾನೆ? ಅವನು ಈ ರೂಢಿ ಅಂದರೆ ಇಂದ್ರಿಯಗಳ ರೂಢಿ, ಆ ರೂಢಿ ಅಂದರೆ ಆತ್ಮನಲ್ಲಿ ಆ ರೂಢಿ ನಾವು. ಹಾಂ, ನಮ್ಮ ರೂಢಿ ತಪ್ಪಬೇಕಿದು. ಹೀಗಾಗಿ ಭಾರಿ ಕಷ್ಟ ಇದೆಪ್ಪ. ಅವನು ಯಾರನ್ನು ಅವಲಂಬಿಸೋದಿಲ್ಲ, ಅವನ ಸಹಜತೆಯಲ್ಲಿ, ಅವನ ಧರ್ಮದಿಂದಲೇ, ಅವನ ಸ್ವಭಾವತಃ ಹೇಗಿದ್ದಾನೆ, ಬೆಳಗ್ತಾನೇ ಇದ್ದ. ಬೆಳಗುವಿಕೆ ಅವನ ಧರ್ಮ, ಬೆಳಗುವಿಕೆ ಅವನ ಸಹಜತೆ. ಯಾರು ಇದು ಹೇಳ್ತಾರೆ ನೋಡ್ರಿ, ಆದಿತ್ಯ ಅಪೇಕ್ಷಂ ನ ಅಂದರೆ ಬೇರೆ ಇನ್ನೊಂದು ಬೆಳಗುವ ಪದಾರ್ಥವನ್ನು ನಂಬಿಕೊಂಡು ಅವನು ಬೆಳಗ್ತಾ ಇಲ್ಲ, ಅಥವಾ ಅವುಗಳನ್ನು ಆಶ್ರಯಿಸಿಕೊಂಡು. ಇನ್ನು ಬೇರೆ ಅಂದರೆ ಸೂರ್ಯಾದಿಗಳನ್ನು. ಈ ಬಿಳಿ ಹೂವು ಇದು ಪ್ರಕಾಶವಾಗಬೇಕಾದ್ರೆ ಸೂರ್ಯನ ಬೆಳಕು ಬೇಕು, ಇದಕ್ಕೆ ಅವಲಂಬನಾದ ಇದು ಅವಲಂಬಿಸ್ತದೆ. ಇದಕ್ಕೆ ಪರತ ಪ್ರಮಾಣ ಅಂತ ಕರೀತಾರೆ ಸಾಂಪ್ರದಾಯಿಕವಾಗಿ. ಇದಕ್ಕೆ ಹೆಸರು ಪರತ ಪ್ರಮಾಣ. ಆತ್ಮ ಸ್ವತಃ ಪ್ರಮಾಣ. ಆತ್ಮನು ಸ್ವತಃ ಪ್ರಮಾಣ, ಅನಾತ್ಮ ವಿಷಯಗಳೆಲ್ಲವೂ ಕೂಡ ಪರತ ಪ್ರಮಾಣ. ಈವನ್ ನಮ್ಮ ಇಂದ್ರಿಯಗಳು ಪರತ ಪ್ರಮಾಣ, ಇಂದ್ರಿಯ ವಿಷಯಗಳು ಪರತ ಪ್ರಮಾಣ. ಯಾರ್ಯಾರೋ ಏನೇನೋ ಬೆಳಕನ್ನು ಕೊಟ್ಟಾಗಿಯೂ ಬೆಳಗ್ತಾವಷ್ಟೇ, ಅನ್ಯಥಾ ಬೆಳಗುವ ಶಕ್ತಿ ಯಾವಕ್ಕೂ ಇಲ್ಲ. ಆತ್ಮನೇನಿದ್ದಾನೆ ಮಾತ್ರ ಅವನು ಸ್ವತಃ ಬೆಳಕಿನ ಸ್ವರೂಪನೇ ಇದ್ದಾನೆ. ನ ಆದಿತ್ಯಾದಿ ಅಪೇಕ್ಷಂ ಸ್ವಯಂ ಜ್ಯೋತಿ ಸ್ವಭಾವಂ ಇತ್ಯರ್ಥಃ. ಸಕೃತ್ ವಿಭಾತಃ ಸದೈವ ವಿಭಾತಃ ಇತ್ಯೇತತ್ ಈಶಃ ಏವಂ ಲಕ್ಷಣಃ ಆತ್ಮಾಖ್ಯಃ ಧರ್ಮಃ ಧಾತುಸ್ವಭಾವತಃ ವಸ್ತುಸ್ವಭಾವತಃ ಇತ್ಯರ್ಥಃ. ಆಯ್ತಲ್ಲ, ಧಾತು ಅಂದ್ರೇನು? ವಸ್ತು. ವಸ್ತು ಅಂದರೆ ಆತ್ಮ ವಸ್ತು. ಈ ವಸ್ತು ಅಂದರೆ ಎಕ್ಸ್ ವೈ ಝಡ್ ವಸ್ತು ಅಂತ ತೋರಿಸ್ಬಾರ್ದು. ಇವೆಲ್ಲ ಇದು ವಸ್ತುನೇ, ಇದು ವಸ್ತುನೇ ಹೌದೇ, ಇದು ವಸ್ತುನೇ, ಇವೆಲ್ಲ ವಸ್ತುಗಳೇ. ಆ ವಸ್ತು ಅರ್ಥದಲ್ಲ, ಇದು ಆತ್ಮ. ಏಷಃ ಏವಂ ಲಕ್ಷಣ, ಲಕ್ಷಣ ಈ ಪ್ರಕಾರವಾಗಿ ಈ ಲಕ್ಷಣಗಳಿಂದ ಕೂಡಿದಂಥ ಈ ಆತ್ಮ. ಆತ್ಮಾಖ್ಯಃ ಆತ್ಮ ಎಂದು ಪ್ರಸಿದ್ಧವಾಗಿದೆ. ಆಖ್ಯ ಆಖ್ಯ ಅಂದರೆ ಪ್ರಸಿದ್ಧಿ, ಆಖ್ಯಾಯನ ಅಂದರೆ ಕಥೆ. ಈ ಕಥಾಭಾಗದಲ್ಲಿ ಪ್ರಸಿದ್ಧವಾಗಿದೆ ಆಖ್ಯಾಯನ. ಕಾಟಕೋಪಾಖ್ಯಾನ, ಕಾಟಕ ಉಪಾಖ್ಯಾನ. ಕಾಟಕ ಉಪಾಖ್ಯಾನ ಅಂತಾರೆ, ನಚಿಕೇತ ಉಪಾಖ್ಯಾನ. ನಚಿಕೇತ ಉಪಾಖ್ಯಾನ ಅಂದರೆ ನಚಿಕೇತನ ಕಥೆ. ಏನಾಯಿತು, ಇವನು ಈಶಃ ಏವಂ ಲಕ್ಷಣ ಆತ್ಮಾಖ್ಯಃ, ಆತ್ಮ ಎಂದು ಹೆಸರಿಂದ ಪ್ರಸಿದ್ಧವಾದಂಥದ್ದು ಯಾವ ಆತ್ಮ ಇದೆಯೋ ಧರ್ಮ, ಅದು ತನ್ನ ಸಹಜತೆಯಿಂದ ಧಾತು ಸ್ವಭಾವತಃ, ಧಾತು ಅಂದ್ರೇನು ವಸ್ತು, ವಸ್ತು ಸ್ವಭಾವ. ಏನು ವಸ್ತು ಸ್ವಭಾವ? ಬೆಳಗುವುದೇ ವಸ್ತುವಿನ ಸ್ವಭಾವ. ಇದನ್ನು ನಾವು ರಿಲೇಟಿವ್ ಆಗಿ ಉದಾಹರಣೆ ಕೊಟ್ಟು ಹೇಳಬಹುದು. ಏನು ಅಂದರೆ, ಈ ಸೃಷ್ಟಿಯಲ್ಲಿ ಎಲ್ಲವೂ ಬೆಳಗಲ್ಪಡುತ್ತದೆ, ಆದರೆ ಸೂರ್ಯನನ್ನು ಅವಲಂಬಿಸಿಕೊಂಡು ಬೆಳಗುತ್ತದೆ. ಹೂವು, ಹಣ್ಣು, ಕಾಯಿ, ಚಿಗುರು, ಪಕ್ಷಿ, ಪ್ರಾಣಿ, ಎಲ್ಲ ವೃಕ್ಷಗಳು ಎಲ್ಲವೂ ಬೆಳಗ್ತವೆ. ಮನೆಗಳು, ಪ್ರಾಪರ್ಟಿಗಳು, ಹೊಲಗಳು, ಗದ್ದೆಗಳು, ತೋಟಗಳು ಎಲ್ಲ ಬೆಳಗ್ತವೆ, ಎಲ್ಲವೂ ಬೆಳಗ್ತವೆ. ಆದರೆ ಯಾರನ್ನು ಅವಲಂಬಿಸಿ? ಸೂರ್ಯನನ್ನು ಅವಲಂಬಿಸಿ. ಸೊ ಆತ್ಮನು ಎಲ್ಲವನ್ನು ಬೆಳಗ್ತಾನೆ, ಯಾರನ್ನು ಅವಲಂಬಿಸಿ? ಸ್ವಯಂ. ಅದಕ್ಕೆ ಅಲ್ಲಿ ಧಾತು ಸ್ವಭಾವ. ಧಾತು ಸ್ವಭಾವತಃ ಅಂದ್ರೇನು? ಇಸ್ ಈಕ್ವಲ್ ಟು ವಸ್ತು ಸ್ವಭಾವತಃ. ಬೆಳಗುವುದೇ ಆ ವಸ್ತುವಿನ ಧರ್ಮ. ಆ ವಸ್ತು ಅಂದ್ರೆ ಮತ್ತೆ ಎಲ್ಲರೂ ನೋಡ್ಬೇಡ್ರಿ. ಆ ವಸ್ತು ಅಂದ್ರೆ ಯಾರು? ಆತ್ಮ. ಆ ಆತ್ಮನೇ ನಾವು. ಏವಂ ಬಹುಶಃ ಉಚ್ಯಮಾನಮಪಿ ಪರಮಾರ್ಥತತ್ವಂ ಕಸ್ಮಾತ್ ಲೌಕಿಕೈಃ ನ ಗೃಹ್ಯತೆ ಇತಿ ಉಚ್ಯತೆ. ಏವಂ ಈ ಪ್ರಕಾರ ಬಹುಶಃ ಅನೇಕ ರೀತಿಯಲ್ಲಿ ಉಚ್ಯಮಾನಮಪಿ ಉಪನಿಷತ್ತುಗಳು ಈ ಪ್ರಕಾರವಾಗಿ ಅನೇಕ ರೀತಿಯಲ್ಲಿ ಹೇಳಿದಾಗ್ಯೂ ಕೂಡ ಏನನ್ನು ಪರಮಾರ್ಥ ತತ್ವ ಉಚ್ಯಮಾನಪಿ ಪಾರಮಾರ್ಥಿಕ ತತ್ವ ಅಂತಹ ಈ ಆತ್ಮವಿಚಾರವನ್ನು ಪುನಃ ಪುನಃ ಎಲ್ಲ ಉಪನಿಷತ್ತುಗಳು ಹೆಚ್ಚಿನ ಪ್ರಮಾಣದಲ್ಲಿ ಹೇಳಿದಾಗ್ಯೂ ಕೂಡ ಕಸ್ಮಾತ್ ಲೌಕಿಕೈಹಿನ್ನ ಗೃಹ್ಯತೆ. ಈ ಸಂಸಾರಿಕರು, ಈ ಲೌಕಿಕರು ಏನಿದ್ದಾರೆ, ಇವರು ಯಾಕೆ ಇದನ್ನು ಅರ್ಥ ಮಾಡಿಕೊಂಡು ಮುಕ್ತರಾಗಬಾರ್ದು? ನಮಗೆಲ್ಲರಿಗೂ ಪ್ರಶ್ನೆ ಕೇಳ್ತಾ ಇದೆ. ನಿನಗೆ ಯಾರು ಲೇಟ್ ಆಗಿ ಬಾ ಅಂದರು? ಮುಂಚೆನೆ ಬರಬೇಕಾಗಿತ್ತು ಕೇಳಿದ್ರು ಲೇಟಾಗಿ, ಅಥವಾ ಅವರಿಗೆ ನೀವು ಬರಬೇಡ ಅಂತ ಯಾರು ಹೇಳಿದರು ನಿಮಗೆ? ಪ್ರಶ್ನೆ ಹಾಗೆ ಉಳಿತದೆ. ಏನು ಪ್ರಶ್ನೆ ಉಳಿತದೆ ಅಂದರೆ, ಯಾಕೆ ಲೌಕಿಕರು ಅಂದರೆ ವ್ಯಾವಹಾರಿಕರು, ಸಂಸಾರಿಗಳು ಇಂತಹ ಆತ್ಮವಿಚಾರವನ್ನು, ಆತ್ಮಜ್ಞಾನವನ್ನು ಯಾಕೆ ತಾನೇ ತಿಳ್ಕೊಳ್ಳೋ ಪ್ರಯತ್ನ ಮಾಡಬಾರ್ದು? ಉತ್ತರದೇ ನಿಮ್ಮ ಹತ್ರ. ಅನಾತ್ಮದಲ್ಲಿ ಆಸಕ್ತಿ ಇಸ್ ಎ ಕಾಮನ್ ಫ್ಯಾಕ್ಟರ್, ಅದಕ್ಕೆ ಹುಟ್ಟಿ ಬಂದ ನಾವು ತೋರಿಸೋದು. ಉಚ್ಯಮಾನಮಪಿ, ವಿಷಯಗಳನ್ನು ಎದುರಿಗೆ ಕೂಡಿಸಿಕೊಂಡು ಇದು ಹೀಗಿದೆ, ಇದು ಹೀಗಿದೆ, ಇದು ಅನಾತ್ಮ, ಇದು ಆತ್ಮ ಅಂತ ವಿಭಜಿಸಿ ತಿಳಿಸಿ ಹೇಳಿದಾಗ್ಯೂ ಕೂಡ ಲೌಕಿಕರು ಇದ್ದಿದ್ದು ಬಿಡ್ರಿ ಅಂತ ಎದ್ದು ಹೋಗ್ತಾರೆ ವಿನಃ. ವಾಚನ ತಿಳ್ಕೊಳ್ಳೋದಿಲ್ಲ. ಅದಕ್ಕೆ ಉಪನಿಷತ್ತಿಗೆ ಒಂದು ದೊಡ್ಡ ಪ್ರಶ್ನೆ ಬಂದದ ಈಗ ಏನು ಅಂತಂದರೆ, ಏವಂ ಬಹುಶಃ ಉಚ್ಯಮಾನಮಪಿ, ಅನೇಕ ಪ್ರಕಾರವಾಗಿ ಅನೇಕ ರೀತಿಯಲ್ಲಿ ಈ ವಿಚಾರವನ್ನು ತಿಳಿಸಿ ಹೇಳಿದಾಗ್ಯೂ ಕೂಡ ಪರಮಾರ್ಥ ತತ್ವ ಕಸ್ಮಾತ್ ಲೌಕಿಕೈ ನ ಗೃಹ್ಯತೆ, ಲೌಕಿಕರು, ವ್ಯವಹಾರಿಕರು, ಸಂಸಾರಿಕರು ಯಾಕೆ ಈ ಪರಮ ಪವಿತ್ರವಾದ ಆತ್ಮಜ್ಞಾನವನ್ನು ಗ್ರಹಿಸುವುದಿಲ್ಲ ಅಂತ ಪ್ರಶ್ನಿಸಿದ್ದಾದರೆ ಇತಿ ಉಚ್ಯತೆ ಉತ್ತರವನ್ನು ಹೇಳ್ತಾರೆ. ಸುಖಮಾವ್ರೀಯತೆ ನಿತ್ಯಂ, ಸುಖಮಾವ್ರೀಯತೆ ನಿತ್ಯಂ, ಸುಖಮಾವ್ರೀಯತೆ ನಿತ್ಯಂ, ಸುಖಮಾವ್ರೀಯತೆ ನಿತ್ಯಂ, ದುಃಖಂ ವಿವ್ರಿಯತೆ ಸದಾ, ದುಃಖಂ ವಿವ್ರಿಯತೆ ಸದಾ, ಯಸ್ಯ ಕಸ್ಯಚ ಧರ್ಮಸ್ಯ, ಯಸ್ಯ ಕಸ್ಯಚ ಧರ್ಮಸ್ಯ, ಗ್ರಹೇಣ ಭಗವಾನ್ ಅಸೌ, ಗ್ರಹೇಣ ಭಗವಾನ್ ಅಸೌ, ಸುಖಮಾವ್ರೀಯತೆ ನಿತ್ಯಂ, ಸುಖಮಾವ್ರೀಯತೆ ನಿತ್ಯಂ, ದುಃಖಂ ವಿವ್ರಿಯತೆ ಸದಾ, ದುಃಖಂ ವಿವ್ರಿಯತೆ ಸದಾ, ಯಸ್ಯ ಕಸ್ಯಚ ಧರ್ಮಸ್ಯ, ಯಸ್ಯ ಕಸ್ಯಚ ಧರ್ಮಸ್ಯ, ಗ್ರಹೇಣ ಭಗವಾನ್ ಅಸೌ, ಗ್ರಹೇಣ ಭಗವಾನ್ ಅಸೌ, ಯಸ್ಯ ಕಸ್ಯಚ ಧರ್ಮಸ್ಯ ಗ್ರಹೇಣ ಅಸೌ ಭಗವಾನ್, ಯಸ್ಯ ಕಸ್ಯಚ ಧರ್ಮಸ್ಯ ಗೃಹೇಣ ಅಸೌ ಭಗವಾನ್, ನಿತ್ಯಂ ಸುಖಂ ಆವ್ರಿಯತೆ ದುಃಖಂ ವಿವ್ರಿಯತೆ. ಶಾಶ್ವತವಾದ ಸುಖವನ್ನು ಮುಚ್ಚಿ ಹಾಕ್ತಾನೆ, ದುಃಖದ ಬಾಗಿಲನ್ನು ತೆರೆದಿಡ್ತಾನೆ. ಯಾಕಪ್ಪ ಭಗವಂತ ಹಿಂಗೆ ಮಾಡ್ತಾನೆ? ಸುಖದ ಬಾಗಿಲ ಮುಚ್ಚಬೇಕ್ಯಾಕೆ, ದುಃಖದ ಬಾಗಿಲ ತೆಗೆದಿಡಬೇಕ್ಯಾಕೆ? ಅಸಲು ಭಗವಾನ್ ಈ ಭಗವಂತ ಯಾಕೆ ಹಿಂಗೆ ಮಾಡಬೇಕು? ಯಾಕಂದರೆ ಯಸ್ಯ ಕಸ್ಯಚ ಧರ್ಮಸ್ಯ ಗ್ರಹೀಣ ಯೂ ಸ್ಟುಪಿಡ್ ಫಾಲೋ ಹೋಲ್ಡಿಂಗ್ ಆನ್ ಟು ದಿ ಅದರ್ ಸುಖ. ನಿನ್ನ ಸ್ವಭಾವ ಬಿಟ್ಟು ಯಾವುದೋ ಸ್ವಭಾವ ಹಿಡ್ಕೊಂಡೀಯ, ನೀನು ನಿನ್ನ ಸ್ವಭಾವ ಬಿಟ್ಟು ಯಾವುದೋ ಸ್ವಭಾವ ಹಿಡ್ಕೊಂಡಾಗ ಇನ್ನು ಏನು ತಾನೇ ಆದೀತು? ಭಗವಂತ ಅಂತಾನೆ ಹಂಗಾರೆ ಇವನಿಗೆ ಈ ಸುಖ ಬೇಡ ಬಿಡು ಅಂತ ಮುಚ್ಚಿಬಿಡ್ತಾನೆ ಬಾಗಿಲು. ಸುಖಂ ಆವ್ರಿಯತೆ, ಅಖಂಡ ಆನಂದ ಸಾಮ್ರಾಜ್ಯದ ಬಾಗಿಲನ್ನು ಮುಚ್ಚಿಬಿಡ್ತಾನೆ. ಮತ್ತೇನು? ದುಃಖಂ ವಿವ್ರಿಯತೆ. ನೋಡು ಎಷ್ಟು ದುಃಖದ ನೋಡಿಲ್ಲಿ ಅವನಂತಾನೆ, ವಾ ಇದನ್ನ ನಾ ಹುಡುಕ್ತಿದ್ದೆ ನೋಡು. ದುಃಖಂ ವಿವ್ರಿಯತೆ, ಇದನ್ನ ನಾ ಹುಡುಕುತ್ತಿದ್ದೆ, ಬಂದೆ ಬಂದೆ ಬಂದೆ. ಸುಖಂ ಆವ್ರಿಯತೆ ದುಃಖಂ ನಿತ್ಯಂ ವಿವ್ರಿಯತೆ ಸದಾ. ಯಾಕಪ್ಪ? ಯಸ್ಯ ಕಸ್ಯಚ ಧರ್ಮಸ್ಯ ಗ್ರಹೇಣ, ಆತ್ಮಧರ್ಮ ಬಿಟ್ಟು ಅನಾತ್ಮ ಧರ್ಮಗಳನ್ನು ಗ್ರಹಿಸಿದ್ದರಿಂದಾಗಿ ಅಸೌ ಭಗವಾನ್ ಏನು ಮಾಡ್ತಾನೆ? ಸುಖಂ ಆವ್ರಿಯತೆ ದುಃಖಂ ವಿವ್ರಿಯತೆ. ಅದಕ್ಕೆ ಎಲ್ಲರೂ ಇದನ್ನು ತಿಳ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಸುಖ ಬೇಕು ಅಂತ ದುಃಖದ ಬಾಗಿಲ ತಟ್ಟದಾಗ ಬಾಗಿಲ ಯಾವ್ದು ತೆಗಿತಾರೆ? ನಿನ್ನ ನಿನ್ನ ನಿಂಗೆ ಸುಖ ಬೇಕು ಅನ್ನೋ ಅದು ಅವ್ರಿಗೆ ಗೊತ್ತಿಲ್ಲ, ನೀ ಬಾಗಿಲ ತಟ್ಟದಂದ ಗೊತ್ತು ಅವ್ರಿಗೆ. ನಿನಗೆ ಬೇಕಾದ ಸುಖ ಆದರೆ ಯಾವ ಬಾಗಿಲ ತಟ್ಟತಿ? ನೀನು ದುಃಖದ ಬಾಗಿಲ ತಟ್ಟತಿ. ಹಾಗಾದ್ರೆ ಯಾರು ಈಗ ಒಳಗೆ ಕೂತ್ಕೊಂಡವ್ರು ಬಾಗಿಲ ತೆಗಿಬೇಕಾದ್ರೆ ಯಾವ ಬಾಗಿಲ ತೆಗಿತಾರೆ? ಪಾಪ ಅವ್ರದ್ದೇನು ತಪ್ಪಿದೆ? ಭಗವಾನ್ ವಿವ್ರಿಯತೆ ದುಃಖದ ಬಾಗಿಲನ್ನು ತಗದು. ಏಹಿ ಏಹಿ ಏಹಿ ಹೋಗ್ತದೆ ಹುಚ್ಚ ಅದರೊಳಗೆ ಹೋಗ್ತದೆ. ಹಾಗಲ್ ಕೂತ್ರೊಳಗೆ ಆಮೇಲೆ ಯಾವುದೋ ಒಂದು ನೂರು ಇನ್ನೂರು ಸಾವಿರ ಜನ್ಮ ಆದಮೇಲೆ ನೆನಪಾಗ್ತದೆ, ನಾ ಇದು ಈ ಬಾಗಿಲ ತಟ್ಟಬೇಕಂತ ಬಂದಿದ್ದಿಲ್ಲ. ನನಗೆ ಬೇಕಾದ ಆನಂದ ಸಾಮ್ರಾಜ್ಯ ಬೇಕಾಗಿತ್ತು. ಆತು ಹೋಗು, ಹೋಗ್ಬಿಟ್ಟು ಇವ ಅಂತಾನೆ, ಇಷ್ಟು ಜನ್ಮ ನಾ ಇದ್ರೊಳಗಿದ್ದೇನೆ, ಈಗ ಹೆಂಗೆ ಬಿಟ್ಟು ಹೋಗಲಿ? ಇರು ಹಂಗಾರೆ ಮುಂದುವರಿ ಮುಂದುವರಿ ಹಾಗಾದ್ರೆ ಇರೂ ಹೋಗು ಇರೂ ಹೋಗು ಇರೂ ಹೋಗು, ಮತ್ತೊಂದು ಸಾವಿರ ಜನ್ಮ ಹೋಗ್ತಾರೆ. ಆವಾಗ ಒಂದು ಜನ್ಮದೊಳಗೆ ಅವನಿಗೆ ಖಚಿತವಾಗ್ತದೆ ನಿರ್ವೇದ ಮಾಯಾ ಸಾಕು. ಮತ್ತೆಲ್ಲಿ ಹೋಗೋಣ? ಆನಂದಕ್ಕೆ ಹೋಗೋಣ. ಎಲ್ಲ ಆನಂದ ಸಾಮ್ರಾಜ್ಯ ಆ ಬಾಗಿಲ ನಡಿ, ಆ ಬಾಗಿಲ ತಟ್ಟೊಂದು ತಟ್ಟದಾಗ ಅಲ್ಲಿ ಒಳಗಡೆ ಕೂತಿರ್ತಾನೆ ಬ್ರಹ್ಮ, ಚತುರ್ಮುಖ ಬ್ರಹ್ಮ, ಋಗ್ವೇದ ಯಜುರ್ವೇದ ಸಾಮವೇದ ಆತರಣ ಹಿಡಿದುಕೊಂಡು ಕೂತಿರ್ತಾನೆ. ಅವುಗಳನ್ನ ತೆರೆದಿಡ್ತಾನೆ. ಆವಾಗ ಅಂತಾನೆ, ಏನಂತಾನೆ, ಅಪ್ಪ ಇಲ್ಲಿದೆ ನೋಡಪ್ಪ, ನಿನಗೆ ಯಾವ ಆನಂದ ಸಾಮ್ರಾಜ್ಯ ಬೇಕು ಅಂತ ಹೇಳಿದ್ವಿ, ಆ ಆನಂದ ಸಾಮ್ರಾಜ್ಯ ಎಲ್ಲಿದೆ ಅಂದರೆ ಇಲ್ಲಿದೆ. ಇಲ್ಲಿ ಅಂದರೆ ನಿನ್ನ ಹೃದಯದಲ್ಲಿದೆ, ನೀನೇ ಆ ಹೃದಯದ ಸಾಮ್ರಾಜ್ಯಾಧಿಪತಿ, ನೀನೇ ಆನಂದ. ವಾ, ಇಷ್ಟರೊಳಗೆ ಎಷ್ಟು ಜನ್ಮ ಹೋಗಿರ್ತಾವ, ಎಷ್ಟು ಅವನು ಹಣ್ಣಾಗಬೇಕು. ಅದಕ್ಕೆ ಅವರು ಒಂದೇ ಶಬ್ದ ಹೇಳ್ಬಿಡ್ತಾರೆ, ನೀನು ನಿನ್ನ ಸ್ವಧರ್ಮದಲ್ಲಿ ಇರು, ಭಗವಂತನ ಸಮೀಪ ಇರ್ತೀಯ. ಕೇಳ್ಕೊಳ್ಳಿ ಇದನ್ನು, ಗುಟ್ಟಿನ ಮಾತು, ಕಿವಿಯಲ್ಲಿ ಮಾತಿದ್ದು. ನೀನು ನಿನ್ನ ಸ್ವಧರ್ಮದಲ್ಲಿ ಇರು, ಭಗವಂತನ ಸಮೀಪ ಇರ್ತೀಯ. ನೀನು ಸ್ವಧರ್ಮ ಬಿಟ್ಟು ಅನ್ಯ ಧರ್ಮದಲ್ಲಿ ಪಾದ ಇರಿಸು, ನೀ ಭಗವಂತನಿಂದ ದೂರ ಆಗ್ತಿ. ಅದು ಭಾರತೀಯರಿಗೆ ಇರಲಿ, ಅಮೆರಿಕದವರಿಗೆ ಇರಲಿ, ಯಾರಿಗೇ ಇರಲಿ, ಎಲ್ಲರಿಗೂ ಲಾಗು ಆಗ್ತದೆ. ನೀನು ಸ್ವಧರ್ಮದಲ್ಲಿರು. ಎಲ್ಲರೂ ಅಹಿಂಸೆಯನ್ನು ಅನುಸರಿಸಬೇಕು. ಹೇಳ್ಯಾರೆ ಅಂತ ಅಲ್ಲ, ಮೌಲ್ಯ ಅಂತ ಅಲ್ಲ, ಅಹಿಂಸಾ ಇದು ನನ್ನ ಧರ್ಮ, ಸತ್ಯ ಇದು ನನ್ನ ಧರ್ಮ. ಆ ಪುಣ್ಯಕೋಟಿಗಳು ಬರ್ತದೆ ನೋಡಿ ವಾಕ್ಯ, ಸತ್ಯವೇ ನನ್ನ ತಾಯಿ ತಂದೆ ಸತ್ಯವೇ, ಹಿಂಗಿರೋ ಬರ್ತಲ್ಲ, ಬಂಧು ಬಳಗ ಯಾಕೆಂದ್ರೆ ನೀ ದೂರ ಬಿಟ್ಟಿದ್ದ ಧರ್ಮದಿಂದ ಭಗವಂತ ನಿನ್ನ ರಕ್ಷಣೆ ಮಾಡೋದಿಲ್ಲ. ಅದ್ರ ಬದಲು ಬಿ ಬಾಗಿಲ ತೆಗಿತ, ಎ ಬಾಗಿಲ ತೆಗಿಬೇಕ, ಆನಂದ ಬಾಗಿಲ ಹೋಗಿದ, ಬಿ ಬಾಗಿಲ ತೆಗಿತ. ಆ ಬಿ ಬಾಗಿಲ ತೆಗೆದ ಆಮೇಲೆ ಹೋಗಪ್ಪ ಅಲ್ಲಿ, ಇಲ್ಲ ಅವನು ಬರ್ತಾನ, ಪುಣ್ಯಕೋಟಿ ಯಾಕೆ ಬರ್ತಾನೋ ಏನಾಗಿ ಬರ್ತಾನೋ ಗೊತ್ತಿಲ್ಲ, ಬರ್ತಾನೆ. ಬಂದೇನಂತಾನೆ, ಹಾಂ ನನಗೆ ಆನಂದ ಸಾಮ್ರಾಜ್ಯ ಬೇಕು. ಹೌದಾ? ಈ ಬಾಗಿಲ ತೆಗಿತು ಬಾ ಸದ್ಗುರು. ಓ ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ತೇ ಜ್ಞಾನಮ ಉಪದೇಶಂತಿ ಜ್ಞಾನಿನಃ ತತ್ವದರ್ಶಿನ. ಭಾಷ್ಯ 338. ಯಸ್ಮಾತ್ ಯಸ್ಯ ಕಸ್ಯಚಿತ್ ದ್ವಯ ವಸ್ತುನಃ ಧರ್ಮಸ್ಯ ಗ್ರಹೇಣ ಗ್ರಹಣಾವೇಶೇನ. ಮಿಥ್ಯ ಮಿಥ್ಯ ಮಿಥ್ಯ ಇರಬೇಕದು, ಇಲ್ಲಿ ವಿಥ್ಯ ಅಂತಿದೆ. ಏನ ಮಿಥ್ಯಾಭಿನಿಷ್ಠತೆಯ ಸುಖಂ ಆವ್ರಿಯತೆ ಅನಾಯಾಸೇನ ಆಚ್ಛಾದ್ಯತೆ ಇತ್ಯರ್ಥ. ಯಾವುದು ಕಸ್ಯಚಿತ್ ಎಂಥದ್ದು, ಒಂದು ಯಕಶ್ಚಿತವಾದಂತಹ ದ್ವಯ ವಸ್ತುನಃ ದ್ವೈತ ವಸ್ತು. ಈಗೆಲ್ಲ ಟಾರ್ಗೆಟ್ ದ್ವೈತಾನೇ ಇದು, ಈಗ ವಸ್ತು ಅಂದರೆ ದ್ವೈತ ಹೌದಲ್ಲ, ಆ ವಸ್ತುವಿನಲ್ಲಿ ನಾನು ಮೋಹ ಮಾಡ್ತೇನೆ ಅಂತಂದರೆ ದ್ವೈತದಲ್ಲಿ ಮೋಹ ಮಾಡಿದೆ ಅಂತ ಅರ್ಥ. ನಮಗೇನು ಅವರಲ್ಲಿ ಶತ್ರುತ್ವ ಇಲ್ಲ, ಇಟ್ಸ್ ಓನ್ಲಿ ಫಿಲಾಸಫಿಕಲ್ ಶಾರ್ಪ್ ಡಿಸ್ಕಷನ್ ಅಷ್ಟೇ. ಅದ್ವೈತವು ಯಾರನ್ನು ದ್ವೇಷಿಸು, ಯಾರನ್ನು ಶತ್ರು ಮಾಡು ಅಂತ ಹೇಳ್ಕೊಡೋದಿಲ್ಲ. ದ್ವಯ ವಸ್ತುನಃ ಧರ್ಮಸ್ಯ ಗ್ರಹೇಣ ಆ ವಸ್ತುವಿನಲ್ಲಿ ಮೋಹಿತನಾಗ್ತಾನೆ, ಆ ಪದಾರ್ಥದಲ್ಲಿ ಮೋಹಿತನಾಗ್ತಾನೆ, ದ್ವೈತದಲ್ಲಿ ಮೋಹಿತನಾಗ್ತಾನೆ, ಭೇದಗಳಲ್ಲಿ ಮೋಹಿತನಾಗ್ತಾನೆ. ಅವರು ಲಿಂಗಾಯತ ಬೇರೆ ಅಂತ ಹೇಳಿದ್ರ, ಇವ ಸಿದ್ದರಾಮಯ್ಯ ಕುರಿ ತಿಂದ, ಇವನು ಅದಕ್ಕೆ ಒಪ್ಪಿಗೆ ಕೊಟ್ಟನ, ಇಲ್ಲಿ ಕರ್ನಾಟಕದಲ್ಲಿ ಒಪ್ಪಿಗೆ ಕೊಟ್ಟನ, ಮೇಲೆ ಏನು ಮಾಡ್ತಾರೋ ಮಾಡ್ತಾರೆ ಅಲ್ಲ. ಅವಾಗ ನಾನು ಅನ್ಕೊಂಡೆ ಇನ್ನು ಎಲ್ಲರೂ ಹೊರಬರಲಿ ಶುರು ಮಾಡ್ತಾರೆ, ನಮ್ಮದೊಂದು ಧರ್ಮ ಬೇರೆ ಬೇಡ ನಮ್ಮ. ಆದರೆ ಬ್ರಾಹ್ಮಣರು ಮಾತ್ರ ಹಿಂಗೆ ಬರಲಿಕ್ಕಿಲ್ಲ. ಈ ಬ್ರಾಹ್ಮಣರು ಇವರು ಮಹಾ ಚಾಲು ಇದೆ, ಕರೆ ಹೇಳ್ತೇನೆ ನಿಮಗೆ, ನೀವು ಎಷ್ಟು ಕಷ್ಟ ಕೊಡ್ತೀರಿ ಕೊಡ್ರಿ, ನೀವು ಯಾವ ರೀತಿನೂ ನಮಗೆ ತಾತ್ಸಾರ ಮಾಡ್ತೀರಿ ಮಾಡ್ರಿ, ನಾವು ಹೆಂಗೆ ಬದುಕಬೇಕು ನಮಗೆ ಗೊತ್ತು, ಮತ್ತು ಬದುಕೆ ಉಳಿತಾರೆ ಅಂತ ನಾನು ಭಾರಿ ಹೆಮ್ಮೆ ಪಡ್ತಾ ಇದ್ದಿದ್ದೆ. ಅಷ್ಟರೊಳಗೆ ಒಬ್ಬರು ಪತ್ರ ಬರೆದ್ರು, ಏನಂತ, ನಮ್ಮ ಬ್ರಾಹ್ಮಣ ಧರ್ಮವನ್ನು ಕೂಡ ಯಾಕೆ ನಾವು ಬ್ರಾಹ್ಮಣ ಧರ್ಮ ಅಂತ ಬೇರೆ ಮಾಡ್ಬೋದು, ಅವ ನಮಗೂ ಎಲ್ಲ ಸೌಲಭ್ಯಗಳು ಸಿಗ್ತವೆ, ಯಾಕೆ ನಾವು ಅಲ್ಪರಲ್ಲೇ ಅಲ್ಪರು, ನಾವು ಅಲ್ಪಸಂಖ್ಯೆಯಲ್ಲಿ ಅತಿ ಅಲ್ಪರು. ಲಿಂಗಾಯತ 67%, ಬ್ರಾಹ್ಮಣರು 27%. ನಮ್ಮನ್ನು ಮಾಡಿಬಿಡ್ರಿ, ಏನು ಬಿಕ್ಕೆತ್ತದೆ ಅವನಿಗೆ, ಎಂಥ ಕಷ್ಟ ಕೊಟ್ಟರೂ ಸಹಿತ ನಾವು ಈ ಪ್ರಕಾರವಾದ ಧರ್ಮ ವಿರುದ್ಧವಾದಕ್ಕೆ ನಾವು ಹೋಗಬಾರ್ದು, ಧರ್ಮ ಒಡೆಯೋ ಕೆಲಸ ಮಾಡಬಾರ್ದು. ಧರ್ಮ ಒಡೆಯೋ ಕೆಲಸ ಅಂತ ನಾವು ನರಕ ಇವತ್ತ ನರಕದಾಗ ಬಿದ್ದಾನಂತ ಅರ್ಥ. ಇವೆಲ್ಲ ಅನಾತ್ಮ ಧರ್ಮಗಳಿವೆ, ಇವೆಲ್ಲ ಅನಾತ್ಮ ಸಂಗತಿಗಳು, ಇವೆಲ್ಲ ಅನಾತ್ಮ ಮೋಹಗಳು. ದ್ವಯವಸ್ತುನಃ ಧರ್ಮಸ್ಯ ಗ್ರಹಣ ಆವೇಶೇನ ಮೋಹದಿಂದಾಗಿ ಮಿಥ್ಯಾ ಅಭಿನಿವಿಷ್ಟ, ಅದರೊಳಗೆ ಅವನು ಮುಳುಗಿಬಿಡ್ತಾನೆ. ಆವಾಗೇನಾಗ್ಬಿಡ್ತದೆ, ಸುಖಂ ಆವ್ರಿಯತೆ, ಸುಖವು ಮುಚ್ಚಿ ಹೋಗ್ತದೆ. ಅನಾಯಾಸೇನ ಆಚ್ಛಾದ್ಯತೆ ಇತ್ತರ್ಥ, ಯಾವ ಕಷ್ಟವೂ ಇಲ್ಲದೆ ಸುಖ ಏನಾಗ್ಬಿಡ್ತದೆ ಮುಚ್ಚುತ್ತೆ. ಆ ಸುಖವು ಪೂರ್ಣವಾಗಿ ಮುಚ್ಚಿದಾಗಲೇ ನಾನು ಹೇಳಿದೆ ನರಕ ಅಂತ, ಅದೇ ನರಕ. ಯಾರ್ಯಾರು ಈ ದೊಡ್ಡ ದೊಡ್ಡ ಮಠಾಧಿಪತಿಗಳಿದ್ದಾರೆ ಅದರೊಳಗೆ, ಎಲ್ಲ ಒಂದು ಹೆಣ್ಣು ನೋಡು ಇದು ಮಾಡಿದ್ದು, ಹೆಂಗಸನ್ ಹೊಗಳು ಗೊತ್ತ ನನಗೆ, ಹೆಂಗಸನ್ ತೆಗಳೋದು ಗೊತ್ತ ನನಗೆ, ಆಕೆ ಮಾತೆ ಮಹಾದೇವನ ಯಾರಕ್ಕೆ, ಒಬ್ಬ ಅವಳೊಬ್ಬಳು ಮಾಡಿದ್ದು ನೋಡಿದ್ದಾನೆ, ಅವಳೊಬ್ಬಳೇ ಮಾಡಿದ್ದ ಅಷ್ಟು ಕಿತಾಪತಿ ನೆನಪಾಗ್ತದೆ ನನಗೆ. ಚಿನ್ಮಯಾಮಿಷನ್ ಬೆಸ್ಟಾಗಿ ನಾವು ಇದ್ವಿ, ಎಲ್ಲರೂ ಕೂಡಿ ಚಂದಿದ್ವಿ, ಒಂದೇ ಒಂದು ಹೆಂಗಸ ಹೊಡೆದಾಗ್ಬಿಡ್ತು, ಹೆಸರು ಹೇಳಲಿಕ್ಕೂ ಬೇಜಾರಾಗ್ತದೆ, ವೆರಿ ಅನ್ಫಾರ್ಚುನೇಟ್. ಹಾಗೆ ಉದ್ಧಾರಕ್ಕೂ ಒಂದು ಹೆಂಗಸೆ ಕಾರಣ, ಅವಸಾನಕ್ಕೂ ಒಂದು ಹೆಂಗಸೆ ಕಾರಣ, ಒಡೆದಾಕ್ಬಿಟ್ರು ಗೊತ್ತಿಲ್ಲ ಇನ್ನು ಇದು ಯಾವ ಟರ್ನ್ ತಗೊಳ್ತದೋ. ಥ್ಯಾಂಕ್ ಗಾಡ್ ನಾನು ಸಿವಿಲ್ ವಾರ್ದ ಕನಸು ಕಂಡೇನಿ, ಆ ಸಿವಿಲ್ ವಾರ್ ಆಗದೆ ಹೋದ್ರೆ ಸಾಕು, ಇದಕ್ಕೆ ಸಿವಿಲ್ ವಾರ್ ಅಂತ ಕರೀತಾರೆ. ಸಿವಿಲ್ ವಾರ್ ಅಂದರೆ ಆಂತರಿಕ ಯುದ್ಧ, ಅದೇ ಇಟ್ ಕುಡ್ ಬಿ ಮೀ ಅಂಡ್ ಮೈ ನೆಕ್ಸ್ಟ್ ಆಶ್ರಮ್, ಇಟ್ ಕುಡ್ ಬಿ ಮೈ ಮಟ್ ಅಂಡ್ ಯುವರ್ ಮಟ್, ಎನಿ ಟೈಮ್ ದಿಸ್ ಫೈಟ್ ಕ್ಯಾನ್ ಟೇಕ್ ಪ್ಲೇಸ್. ಅದಕ್ಕೆ ನಾಂದಿ ಹಾಡಿದಾನೆ ಕೋತಿಯ, ನಾವೆಲ್ಲ ಒಂದು ಅಣುಬಾಂಬ್ ಬಿದ್ದಕ್ಕೆ 1.5 ಲಕ್ಷ ಜನ ಅನುಭವಿಸಿದ್ರು ಇಲ್ಲೋ, ಅವ್ರು ಯಾರವ್ರು ಪಾಪ, ಕೂಲಿ ನಾಲಿ ಕೆಲಸ ಮಾಡಿಕೊಂಡು ಫ್ಯಾಕ್ಟ್ರಿ ಕೆಲಸ ಮಾಡಿಕೊಂಡಿರುವಂಥ ಸಾಮಾನ್ಯ ಜನ, ಒಂದೇ ಒಂದು ಕೆಮಿಕಲ್ ಮಿಸ್ಟೇಕಿಗೆ ಆ ಕೆಮಿಕಲ್ ಪ್ಲಾಂಟ್ನಲ್ಲಿ ಸೋರಿದ್ದಕ್ಕೆ ನಲವತ್ತೇಳು ಸಾವಿರ ಜನ ಸತ್ತು ಹೋದ್ರು. ಯಾರವ್ರು 47,000 ಜನ? ಅಯ್ಯೋ, ಅಕ್ಕಪಕ್ಕದ ಲೇಬರ್ಸು. ಆ ಕೆಮಿಕಲ್ ಫ್ಯಾಕ್ಟ್ರಿ ಅಕ್ಕಪಕ್ಕದ ಲೇಬರ್ಸ್ ಅವರೆಲ್ಲ ಸತ್ತು ಹೋದ್ರು. ಬಟ್ ದಟ್ ಇಸ್ ದಿ ತ್ಯಾಗ, ವಿ ಹ್ಯಾವ್ ಟು ಬಿ ರೆಡಿ ಫಾರ್ ಇಟ್. ಯಾಕೆ ಆರಿಸ್ತಂದ್ರೆ ನೀವು ಕುರಿನ ಕೋತಿನ ಆರಿಸ್ತಂದ್ರೆ ಹಣಿವರಿಗೆ ಏನಾಗೋದು? ಅವಶ್ಯಕತೆ ಮತ್ತೆ ಅಭಿಮಾನ ನಮ್ಮ ಕಾಂಗ್ರೆಸ್. ಕೋತಿನ ಕುಡಿಸಿದ್ರು ನಮ್ಮ ಕಾಂಗ್ರೆಸ್. ಈ ಸ್ವಲ್ಪ ಕಡಿಮೆ ಆಗೋದು ಅಜ್ಜ ಸ್ವಾಮೀಜಿಗೆ. ಇಲ್ದೇವ್ರಿ ಕಾಂಗ್ರೆಸ್ ಅಂದ್ರೆ ಭಾರಿ ಭಕ್ತಿ. ಅವ ಹಂಗಾಯ್ತು ಬಿಡಿ, ಚೆನ್ನಾಗಿದ್ದಿದ್ದಿಲ್ಲ, ಆದ್ರೆ ಆ ಮೂಮೆಂಟ್ ಹಂಗಿತ್ತದು. ಚೆನ್ನಾಗೇನಿತ್ತು? ನೆಹರು ಮಾಡಿದಂತಹ ಅವಾಚ್ಯಗಳು, ಆ ಮಹಾತ್ಮ ಗಾಂಧಿ ಮಾಡಿದಂತಹ ಅವಾಚ್ಯಗಳು, ಅವನ್ನೆಲ್ಲ ನೋಡಿದ್ದಾದ್ರೆ ವಾಂತಿ ಮಾಡ್ಕೋತೀರಿ. ಅದೇ ಹೇಳ್ತೀನಲ್ಲ, ಅಲ್ಲ ಕಾಂಗ್ರೆಸ್ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು. ಏನು ಚೆನ್ನಾಗಿದ್ದಿದ್ದಿಲ್ಲ, ಒಳಗೆಲ್ಲ ಕೊಳತು ಹೋಗಿತ್ತು ಅದು. ಅದಕ್ಕೆ ಇವತ್ತಿಗೂ ಅನುಭವಿಸ್ತಾ ಇದ್ದೇವೆ ನೋಡಿ, ಎಲ್ಲರೂ ಅನುಭವಿಸ್ತಾ ಇದ್ದೇವೆ ನಾವು. ಹಾಂ, ಯಾರ್ಯಾರು ಮಾಡಿದ ಛೇ ಕರ್ಮಕ್ಕೆ ನಾವು ಅನುಭವಿಸ್ಬೇಕಾಗಿದೆ. ಇದು ಇದು ಇದು ಇದು ಇದು ಇದು ವರ್ಸ್ಟ್ ದ್ಯಾನ್ ವರ್ಸ್ಟ್. ಇದು ಯಾವ ಇದು ಆಗ್ಬೇಕಾಗಿಲ್ಲ, ಮಾನಸಿಕವಾಗಿ ಎಲ್ಲರೂ ಎಲ್ಲ ದೊಡ್ಡ ಕನ್ಫ್ಯೂಷನ್ ಆಗ್ಬಿಟ್ಟಿದೆ, ತಲೆ ಕೆಟ್ಟೋಗ್ಬಿಟ್ಟಿದೆ. ಈಗ ಸುಖಂ ಆವ್ರಿಯತೆ, ಸುಮ್ಮನೆ ನಾಲ್ಕು ಮಾತು ಮಾತಾಡಿದ್ರೆ ನಮ್ಮ ಸುಖ ಆನಂದ ಎಲ್ಲೋ ಹೋಗ್ಬಿಡ್ತದೆ. ಸ್ವಚ್ಛದ ದ್ವಯ ಉಪಲಬ್ಧಿ ನಿಮಿತ್ತ ಹೀ ತತ್ರ ಆವರಣಂ ನ ಯತ್ನಾಂ ಯತ್ನಾಂತರಂ ಅಪೇಕ್ಷತೆ ದುಃಖಂ ಚ ವಿವ್ರಿಯತೆ ಪ್ರಕಟೀಕ್ರಿಯತೆ ಪರಮಾರ್ಥಜ್ಞಾನಸ್ಯ ದುರ್ಲಭತ್ವಾತ್ ಭಗವಾನ್ ಅಸೌ ಆತ್ಮ ಅದ್ವಯಃ ದೇವಃ ಇತ್ಯರ್ಥಃ. ಅತಃ ವೇದಾಂತೈಃ ಆಚಾರ್ಯೈಶ್ಚ ಬಹುಶಃ ಉಚ್ಯಮಾನಃ ಅಪಿ ನೈವ ಜ್ಞಾತುಂ ಶಕ್ಯಃ ಇತ್ಯರ್ಥಃ. ಆಶ್ಚರ್ಯೋ ವಕ್ತಾ ಕುಶಲೋಶ್ಚ ಲಬ್ಧಾ ಇತಿ ಶ್ರುತಿಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಂ ಗಚ್ಛತಿ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಮಹಾರಾಜ್ ಕೀ ಜಯ. ಜಯ ಶ್ರೀ ರಾಮ್ ಜೀ.